ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಕೊಪ್ಪಳ, ಬಳ್ಳಾರಿ, ಬಾಗಲಕೋಟ್ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 80%. ಬೀದರ್ ಮತ್ತು ಜೈರಾಬಾದ್ಗಳಲ್ಲಿ 90%. ರಾಯಚೂರು, ವಿಜಯಪುರ, ಯಾದಗಿರಿಗಳಲ್ಲಿ 85% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡಿದು ವ್ಯಾಪಕವಾಗಿ ಮಳೆಯ ಸಾಧ್ಯತೆಗಳು ಅದಾವ ಅಂತೇಳಿ ತಿಳಿದು ಬರ್ತದೆ. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ಮಾಡಬಹುದಾಗಿದೆ. ಕೆಲವು ಕಡೆ ಒಳ್ಳೆ ಮಳೆ ಕೂಡ ಆಗಬಹುದು. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಕಾಣಿಸಿಕೊಳ್ಳಬಹುದು. ಈ ಸೂಚನೆಗಳನ್ನು ಗಮನಿಸಿ ತಾವು ತಮ್ಮ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ನಿತ್ಯ ಮೇಘ ಸಂದೇಶ ಕೇಳಿದಿರಿ ರೈತ ಬಾಂಧವರೇ. ಕಾರ್ಯಕ್ರಮದ ಕೊನೆಯಲ್ಲಿ ನಿತ್ಯ ಮೇಘ ಸಂದೇಶ ಮತ್ತೊಮ್ಮೆ ಪ್ರಸಾರ ಮಾಡಲಾಗುವುದು. ಈಗ ಹುಕ್ಕೇರಿಯ ಕಾಡಪ್ಪ ಯಲ್ಲಪ್ಪ ಮಲ್ಲಪ್ಪ ಉಪ್ಪಾರ್ ಹಾಗೂ ಸಂಗಡಿಗರಿಂದ ಜನಪದ ನಾಟಕ ರಾಧನಾಟ. ಆಗ್ಲಿ ನಮ್ಮ ತಾತಿನವ್ರ ಸನೇಹ ಹೋಗಿ ನಾನಾದ್ರೂ ಮಾತಾಡಿಸಿ ಬರುತ್ತೇನೆ ಅಣ್ಣ. ತಾತಿನವರೇ, ಅಣ್ಣ ತಾತೇನವರ ಕೈ ಸೊನ್ನೆ ಮಾಡ್ಲಿಕ್ಕೆ ಏನ ಕೈಗೆ ಸೊಳ್ಳಂಗಿ ಬೇನೆ ಆಯ್ತು ಅಣ್ಣ ಮಾತಾಡೋದಿಲ್ಲ ಯಾವಾಗಿದ್ರು ನಮ್ಮ ತಾತ್ಯಾಗ ಸೆಮಿ ಸೆಮಿ ಮಾತುಗಳು ಬೇಕ ಇಲ್ಲಾದ್ರೆ ಬಾಯಿಗೇನ್ರ ಬೆಚ್ಚಗಾಗಲಿ ಅಥವಾ ಸೆಮಿ ಉಂಡಿ ಆಗಲಿ ತಿನ್ನಿಸ್ಲಿಕ್ಕೆ ಬೇಕ ಅಣ್ಣ ತಾತ್ಯ ನಿಮ್ಮ ಸಲುವಾಗಿ ನಾಲ್ಕು ಸ್ಪೆಷಲ್ ಉಂಡಿ ತಂದಿದ್ದೇನೆ ಅಣ್ಣ ಇವನ್ ತಿನ್ರಿ ನನ್ನ ಜೋಡಿ ನಾಲ್ಕು ಮಾತು ಮಾತಾಡ್ರಿ ಕೋಗಿಲ ಕೂಗೋದು ತನ್ನ ಕಂಠದ ಸ್ವಾರ್ಥ ಸುಖಕ್ಕಾಗಿ ಇವರ ಕರೆಯೋದು ತಮ್ಮ ಶರೀರ ಹಿತಕ್ಕಾಗಿ ನಾನು ಹೋಗೋದು ಉಂಡಿ ಲಾಭಕ್ಕಾಗಿ ತರ್ರಿ ಅಣ್ಣ ತೆಗೆದುಕೊಳ್ಳಿರಿ ತರ್ರಿ ಅಣ್ಣ ತಾತ್ಯ ತಿನ್ರಿ ಹಾ ತಿನ್ನುವ ಅಂದ್ರೆ ನಿಮ್ಮ ಜೋಡಿದ್ರೆ ಅವ್ರು ಎಲ್ಲಿ ಹೋದ್ರು ಯಾರ್ರಿ ಅಂದ್ರೆ ಬೆಳ್ಳವೆ ತನಕ ಕುಣದಾಡಿ ಹೋದ್ರಲ್ಲ ಅವ್ರಿ ಅಣ್ಣ ಅವ್ರ ಎಲ್ಲಿ ಹೋದ್ರು ಅವ್ರ ಅತ್ತ ಹೋಗಿಬಿಟ್ರವ ಅತ್ತಂದ್ರೆ ಇನ್ ರಾತ್ರಿ ಹೋದ್ರ ಅಥವಾ ಹಗಲಿ ಹೋದ್ರ ಹಗಲಿ ಹೋದ್ರಿ ಹಗಲಿ ಹೋದ್ರೆ ಅಣ್ಣ ಇನ್ನು ಮಧ್ಯಾಹ್ನ ವೇಳೆ ಹೋದ್ರೆ ಮುಂಜಾನೆ ಹೋದ್ರೆ ಮಧ್ಯಾಹ್ನ ಹೋದ್ರಿ ಮಧ್ಯಾಹ್ನ ವೇಳೆದಲ್ಲಿ ಹೋದ್ರೆ ಕಾಲ್ ಬಾಳ ಸುಡ್ತಿರ್ಬಿ ಕಾಲ ಏನ್ ಬಿಟ್ಟಿದ್ರು ಅವ್ನ ಪರಿಸ್ಥಿತಿ ಬಹಳ ಕೆಟ್ಟು ಹೋಗ್ತಾವ್ರಿ ಅದೆಂಗ ಅವ್ರಿ ಹೋಗ್ಬೇಕಾದ್ರೆ ಬಿಸಿಲು ಬಹಳ ಆದ್ರಿಂದ ಬಾಯಿ ಸೊನಾಟಿ ಬೂಟ್ ಮಾಡಿಕೊಟ್ಟಿನ್ರಿ ತಾತೆ ಆ ಬಾಳಿ ಸುನಾಟಿ ಬೂಟ್ ಬೂಟ್ ತಲೆ ಮೇಲೆ ಛತ್ರಿ ಇಸ್ತ್ರಿ ಒಂದ್ ದಂಡಿ ಚುಚ್ಚಿ ಅವ್ನ ಕೈ ಹಾಕೊಟ್ಟಿನ್ರಿ ಹಾ ಇಸ್ತ್ರಿ ತಲೆ ಮೇಲೆ ಛತ್ರಿ ಕಾಲ ಬಾಳಿ ಸುನಾಟಿ ಹತ್ತಿ ಹೋಗ್ಬೇಕಾದ್ರಿ ಯಾತ್ರ ಮೇಲೆ ಹೋದ್ರೆ ಬಕ್ಕ ಹೋರಿ ಮೇಲ್ರಿ ಬಕ್ಕ ಹೋರಿ ಮೇಲೆ ಹೌದ್ರಿ ಅಂದ್ರೆ ಹಿರಿಯರು ಶಾಸ್ತ್ರಿ ನಿಮ್ಮ ಮಾಡಿದ್ದೇನೆ ಸುಳ್ಳಲ್ಲ ಒಂದು ಹೆಣ್ಣಿಗಾಗಿ ಕೆಡದ ಒಂದು ಮಣ್ಣಿಗಾಗಿ ಕೆಡದ ಹೌದ್ರಿ ಒಂದು ಹಳ್ಳಿಗಾಗಿ ಕೆಡಬೇಕನ್ನುವಂತ ಶಾಸ್ತ್ರ ನಿಮಗೆ ಬರೆದಿಟ್ಟದೈತಿ ಹೌದು ಕಾಲೋ ಕಾಲ ಇಂದ ಎಂತೆಂತ ಜನ ತಾತೆ ಹೆಣ್ಣಿನ ಸಲುವಾಗಿ ಮಣ್ಣು ಮುಚ್ಚಿದ್ದೈತಿ ಆಯ್ತಿಲ್ಲ ಈಗ ಸದ್ಯ ನೋಡಿದ್ರೆ ಅವ್ರು ಇಷ್ಟೆಲ್ಲ ಆಗ್ಬೇಕಾದ್ರೆ ಯಾರ ಸಲುವಾಗಿ ಆತು ಯಾರ ಸಲುವಾಗಿ ಆತ್ರಿ ನನ್ನ ಸಲುವಾಗಿ ಸಲುವಾಗಿ ಏನೇ ಯಾಕಾಗ್ಲಿ ಆಗ್ಲಿ ನನ್ನ ಸಲುವಾಗಿ ಇಷ್ಟು ತ್ರಾಸ ತಗೊಂಡ ಅವ್ರ ದೇಶ ಬಿಟ್ಟು ಹಾದ್ರೆ ಅಂದ್ರೆ ಇನ್ನವ್ರ ಹುಡುಕಾಡ್ತಾ ಹೋಗು ನಡ್ರಿ ಹೋಗ್ರಿ ಹೋಗೋ ನಡ್ರಿ ಶಯನ ಮಂಚದ ಮ್ಯಾಲೆ ಒಬ್ಬವಳ ಆಂಗಿರಲಿ ಶಯನ ಮಂಚದ ಮ್ಯಾಲೆ ಒಬ್ಬವಳ ಆಂಗಿರಲಿ ನನ್ನ ಜೀವನದಾಗಂತ ಎಷ್ಟು ಸಮಾಧಾನ ಇಲ್ಲ ಒಂದ ದಿವಸ ಅಂದ್ರೆ ಒಂದ ತಾಸ ಹೌದು ಒಂದ್ ತಾಸ ಅಂದ್ರೆ ಒಂದ್ ನಿಮಿಷ ಹೌದು ಹಿಂಗ ನನ್ನ ದೇಹದಲ್ಲಿ ಆತ್ಮ ಕೊರಗಲಿಕ್ಕೆ ಹತ್ತಿರುವುದು ಹೌದು ಅಣ್ಣ ಅವ್ರು ಎಲ್ಲಿದ್ದಾರೆ ಎಲ್ಲಿಲ್ಲ ಸ್ವಲ್ಪ ಹುಡುಕಾಡಿ ತೋರಿಸ್ಬೇಕಾಯ್ತ್ರಿ ಹೋಗಿ ನೆಡಲ್ಲ ಅಣ್ಣ ನಡೀರಿ ಹೋಗಿ ಬರ್ರಿ ಅಣ್ಣ ಇಲ್ಲಿದ್ದಾರೆ ಅವರೇನ್ ನೋಡು ಅವ್ರು ಅಲ್ಲವ ಅವರು ಅಲ್ಲ ಅಲ್ಲ ಅಲ್ಲ ಈಚೆ ಕಡೆ ಇವರು ಅಲ್ರಿ ಆಚೆ ಕಡೆ ಅವರು ಅಲ್ರಿ ಅಣ್ಣ ಈಗ ಸದ್ಯ ಅವರು ಮುಖ ಕಾಣದಾಗಿಂದ ನನ್ನ ಮನಸ್ಸಿನಲ್ಲಿ ಎಲ್ಲಷ್ಟು ಸಮಾಧಾನ ಇಲ್ಲ ಇಲ್ಲ ಈ ಸದ್ಯ ನೀವು ತೋರಿಸ್ತೇವೆ ಅಥವಾ ಇಲ್ಲಿ ನಾವು ಪ್ರಾಣ ಕೊಡ್ಲಿ ಇಬ್ರು ಕೂಡ ಹೋಗ್ಬರಿ ನೋಡ್ರಿ ಇಬ್ರು ಕೂಡ ಬರ್ರಿ ಅಣ್ಣ ಈಗ ನಾವು ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಹೌದು ಆರ್ ತಾಸ್ ಹೊತ್ತು ಏರೋದಕ್ಕೆ ಹೌದು ಈಗ ಸದ್ಯ ಅವ್ರ ಮುಖಾಂತರ ನನಗೆ ಭೇಟಿ ಆಗ್ಬೇಕ ಹೌದು ಎಲ್ಲಿದ್ದಾರೆ ತೋರಿಸ್ರಿ ಬರ್ರಿ ಹೋಗ್ರಿ ತೋರಿಸ್ರಿ ನೋಡ್ರಿ ಯಾಕ್ರಿ ಇವ್ರ ನೋಡ್ರಿ ಇವ್ರು ಅಣ್ಣ ಅವರು ಅಲ್ಲ ಅಲ್ಲ ಅಲ್ಲ ಅವ್ರ ಅಣ್ಣ ಅವರು ಅಲ್ಲ ಅವರು ಅಲ್ಲ ಅವರು ಅಲ್ಲ ಇವ್ರಿ ಅಣ್ಣ ಹೌದು ಹೌದ್ರಿ ಅಣ್ಣ ನನ್ನ ಮೇಗಿನ ತಪ್ಪ ನಿನ್ನ ಮೇಲೆ ಹಾಕಿಕೊಂಡ ಹಾಕಿಕೊಂಡು ಅಣ್ಣ ತಾತೇನವರ ಕರೆದುಕೊಂಡು ಬನ್ನಿರಿ ಹೋಗಿ ಕರ್ಕೊಂಡ್ರಿ ಅವ ಹೌದ ಕರ್ಕೊಂಡ್ ಏ ಅಣ್ಣ ತಾತ್ಯಾಕ್ ಬಂದಿ ನಿಮ್ಗ ಕರ್ಲಿಕ್ಕತ್ತಾರ್ರಿ ತಾತ್ಯ ನನ್ನ ಪ್ರೀತಿಯಿಂದ ಕರ್ಲಿಕ್ಕತ್ತಾರ ಹೌದ್ರಿ ಹೌದಲ್ಲ ಪ್ರೀತಿ ಕರೀತಾರ್ರಿ ಆವತ್ತು ತಾತ್ಯ ಅವರನ್ನ ನಾನು ಪ್ರೀತಿಯಿಂದ ಕರೆಯುವಾಗ

ಹೃದಯ ಪೂರ ನಿನ್ನ ಬಿಟ್ಟಾಗಿರಲಾರದ ಈಗಿನ ಸದ್ಯ ನೋಡಿದ್ರೆ ಇವ್ರು ಬಂಗಾರ ಬೇಡಿದ್ರೆ ಬಂಗಾರ ಕೊಡ್ತೇನು, ಬೆಳ್ಳಿ ಬೇಡಿದ್ರೆ ಬೆಳ್ಳಿ ಕೊಡ್ತೇನೆ, ರೋಕ ರೋಕ ಹಾಕೊಂಡ್ರು ಸಹಿತ ಒತ್ತಟ್ಟಿ ಪರಡಿಯಲ್ಲಿ ಇವ್ರು ಗುಡಿಸುದ, ಒತ್ತಟ್ಟಿ ಪರಡಿಯಲ್ಲಿ ರೊಕ್ಕ ಹಾಕುದ, ಇವ್ರ ತೂಕ ಅಂತ ತೂಕ ಬೆಳ್ಳಿ ರೂಪಾಯಿ ಕೊಡ್ತೇನೆ. ಖರೆ ಅಣ್ಣ ಒಂದ್ ಹೊಸ್ತಲಕ್ಕೆ ಬಂದ ಕಾಲಚ್ಚು ಬಂತೀವಿ. ಏನು ಏನಂದ್ರೆ ಈಗ ನಿಂಗೆ ತೂಕ ತೂಕ ಬೆಳ್ಳಿ ಬಂಗಾರ ರೋಕ ರೂಪಾಯಿ ಎಲ್ಲ ಕೊಡ್ತಾರತ್ತ, ಅದಕ್ಕೆ ಬಂದ ನೀ ಬಂದ ಬರೇ ಅಲ್ಗ ಕಾಲಚ್ಚು ಹೋಗ್ತಾರ. ಪತಿವ್ರತ ಧರ್ಮದಲ್ಲಿ ಗಟ್ಟಿ ಮಾಂಗಲ್ಯ ಸೂತ್ರವನ್ನು ಕತ್ತಿಗುಳಲಾಳೆ ಐತ ಹೋಗ ಹುಡುಗಿ ಹೆಚ್ಚಿಂದ ಮಾನವಳ ರೈತ ಹುಡುಗಿ ಮದುವೆ ಗಂಡನಿಂದ ಗಂಡನಿಂದ ಆದ ಶೃಂಗಾರ ಬಳಿ ಕಾಲಗಂಗಾರ ಹಣಿ ಮೇಲೆ ಕುಂಕುಮ ಯಾರಿಂದ ನಿನ್ನ ಮದುವೆಯ ಗಂಡನಿಂದ ಅಳಿಸಿಕೊಳ್ಳಬೇಡ ಹುಡುಗಿ ನನ್ನಿಂದ ಸಾರಿ ದೂಡಿ ಹೇಳತ್ತೇನೆ ನಾನು ಇಂದ ತಾತ್ಯ. ಅಂತ ಕುಂಕುಮಟ್ಟವನ್ನು ಅಳಿಸಿ ಪುರುಷರ ಬೆನ್ನ ಹತ್ತಿ ಬರೋದು ಸ್ತ್ರೀಯರ ಧರ್ಮವಲ್ಲ, ಇದು ಜಗತ್ತಿನ ವಿರುದ್ಧ ಆಗ್ತದೆ. ತಾತ್ಯ ಕಣ್ಣಿಗೆ ಕಾಣುವ ವಸ್ತು ಎಲ್ಲ ಬೆಳ್ಳಗೆ ಇರುವುದೊಂದು ಹಾಲನ್ನು ಮಾಡಿ ಸುಣ್ಣದ ನೀರನ್ನು ಸ್ವೀಕಾರ ಮಾಡಿದರೆ ತಾತ್ಯ ದೇಹಕ್ಕೆ ಅಪಾಯವಾಗುತ್ತದೆ ಹೊರತು ಅದರಿಂದ ಏನು ಉಪಾಯವಾಗಲಾರದು. ತಾತ್ಯ ಮತ್ತಾರು ಹೇಳುತ್ತೇನೆ ಕೇಳು. ಹೇಳಪ್ಪ. ನಾನು ಹೇಳುವ ಮಾತು ಅರ್ಥವಾಯ್ತೇನು? ಚಂದ್ರಪ್ಪ ತಾತ್ಯ, ಹೆಣ್ಣಿನ ಜೀವನವೆಂದರೆ ಒಂದು ಮಿದುವಾದ ಬಾಳೆಯಲ್ಲಿದ್ದ ಹಾಗೆ. ಹೌದು. ಆ ಬಾಳೆಯಲ್ಲಿ ತೆಗೆದುಕೊಂಡು ಹೋಗುವ ಸಮಯದಲ್ಲಿ ಒಂದು ಮುಳ್ಳಿನ ಕಂಚಿ ಮೇಲೆ ಬಿದ್ರೆ ಏನಾಗ್ತದೆ? ಆ ಬಾಳೆಯಲ್ಲಿ ಹರಿದು ಛಿದ್ರ ಛಿದ್ರವಾಗಿ ಹೋಗ್ತಾ ಇದೆ. ಆದ್ರೆ ಮುಳ್ಳಿನ ಕಂಟಿಗೆ ಮಾತ್ರ ದೋಷವಾಗುವುದಿಲ್ಲ. ಹೆಣ್ಣು ಅಂದ್ರೆ ತಾತ್ಯ ಒಂದು ಬಾಳೆ ಇದ್ದ ಹಾಗೆ, ಗಂಡಸಂದ್ರೆ ತಾತ್ಯ ಒಂದು ಮುಳ್ಳಿನ ಕಂಟಿ ಇದ್ದ ಹಾಗೆ. ತಾತ್ಯ ಪರ ಪುರುಷರ ಬೆನ್ನ ಹತ್ತಿ ತಾತ್ಯ ಒಂದು ಚಿತ್ರ ಚಿತ್ರವಾಗಿ ಹೋಗಿಸಿರೋದಲ್ಲ. ತಾತ್ಯ ಇವರು ಕರಿಬಾರ್ದು, ನಾನು ಬರುವುದಿಲ್ಲ ಅಂತ ಹೇಳು. ತಾತನವ್ರು ಯಾಕ್ರಿ ಅವ್ರು ಏನಂದ್ರೆ ಹೂವ ಯಾವ ಹೂವ ಶ್ರೇಷ್ಠ? ಯಾವ ಹೂವ ಶ್ರೇಷ್ಠ? ಹೌದು, ಹತ್ತಿ ಹೂವ ಶ್ರೇಷ್ಠ. ಹತ್ತಿ ಹೂವು ಯಾವ ಪ್ರಕಾರ ಶ್ರೇಷ್ಠ ಅದಲ್ಲೋ ಹಾಗೆ ನಿನ್ನ ಗಂಡ ನಿನಗೆ ಶ್ರೇಷ್ಠ ಶ್ರೇಷ್ಠದಾನೆ. ಗಂಡನ ಬಿಟ್ಟು ತಿರ್ಕೋದೇನ್ ಚಲೋ ಅಲ್ಲ. ನೀವು ಕರಿಬಾರ್ದು ಅವ್ನು ಬರೋಲ್ಲ ಅಂತ ಹೇಳ್ತಾರ ಅವ್ರು. ಅಣ್ಣ ತಾತೇನವ್ರೆ ಯಾವಾಗಿದ್ರು ಸಹಿತ ಬೆಳ್ಳಿ ಬೆಳೆ ತನಕ ಹೇಳುದೆಲ್ಲ ಆಯ್ತು ಕರೆ. ಈಗ ಸದ್ಯ ಏನಾಗುದಲ್ಲ, ನನ್ನ ಸಲುವಾಗಿ ಅವ್ರ ಪರಿಸ್ಥಿತಿ ನಾಶ ಆಗಿತ್ತು ಅನ್ನುವಾಗ ನಾ ಅವ್ರನ್ನ ಕೈ ಮುಗಿದು ಕರೀಲಿಕ್ಕೆ ಬಂದಿದ್ದೇನೆ. ಹೌದು ಅಣ್ಣ, ಇನ್ನೂ ಒಂದು ಮಾತ ಪ್ರೇಮ್ಲಿ ಮಾತಾಡಿಸ್ತೀನಿ, ಆಮೇಲೆ ಏನಾಗ್ತದೆ ನೋಡೋಣ. ನೋಡೋಣ್ರಿ, ಖಚಿತ ಬಾಧೀರ ಖಚಿತ ಬಾಧೀರ ಚಲು ಮಾತಾಡು ಖಚಿತ ಬಾಧೀರ ಖಚಿತ ಬಾಧೀರ ಧೀರ ಖಚಿತ ಬಾಧೀರ ಚಲು ಮಾತಾಡು ಖಚಿತ ಬಾಧೀರ ಚಲು ಮಾತಾಡು. ಚಿತ್ತನಿ ಮಾಡ್ಯಾಡೋದಿಯಾಗಿದ್ದೆ ಕೊಡುವೆನ್ನ ಚಿತ್ತನಿ ಮಾಡ್ಯಾಡು ಬೇಡಿದ ಕೊಡುವೆನ್ನ ಕಂಟಿ ಕೋಪ ಕೈಯ ಚಳುವೆ ಮಾತಾಡು ಗಂಭೀರ ಬಚಿತ ಪಾತಿನ ಬಚಿತ ಪಾತಿ ದೇಶ ಕತಿಕ ಹೋರಾಟನ ಅಂಕಲ್ಗೆ ಊರಾನ ದೇಶ ಆಹಾ ದೇಶ ಕತಿಕ ಹೋರಾಟನ ಅಂಕಲ್ಗೆ ಊರಾನ ಭೀಮಂ ಭಯ್ಯ ಶಾಹಿ ಚಲುವ ಮಾತಾಡು ಗಂಭೀರ ತಾತೇನವ್ರೆ ಈಗ ಸದ್ಯ ಏನ್ ಬೇಡಿದ್ದೆಲ್ಲ ಕೊಡ್ತೇನೆ ಅಂದ್ರು ಸಹಿತ ಇವರಿಗೆ ನೆಮ್ಮದಿ ಆಗವಲ್ತ ಆಗವತ್ರಿ ಯಾಕಂದ್ರ ಏನ್ ಆಗ್ಬಾರ್ದ ತ್ರಾಸಿಲ್ಲ ಅವ್ರಿಗೆ ಆಗೈತ್ರಿ ಈಗ ಅವ್ರಿಗೆ ತ್ರಾಸ ಸುದ್ದಿನ ಕೇಳಿದ ಕೂಡ್ಲೆ ಇವ್ರಿಗೆ ಏನ್ ಕೊಡ್ಬೇಕು ಏನಿಲ್ಲ ಅನ್ನುವಂತದ್ದ ನನ್ನ ಮನಸ್ಸಿನಲ್ಲಿ ಆಗೈತಿ ಅನ್ನ ಬೇಡಿದ್ದೆಲ್ಲ ನಾ ಕೊಡ್ತೇನೆ ಖರೆ ಈಗ ಸದ್ಯ ಯಾವ ಯಾವ ಕಾಲಕ್ಕಾದ್ರೂ ಸಹಿತ ಮನುಷ್ಯನಿಗೆ ಜ್ಞಾನೋಪದೇಶ ಬೇಕಲ್ಲ ದೇಶ ಯಾರೇ ತಿರುಗ್ತಾರಲ್ಲ ಅವ್ರಿಗೆ ಜ್ಞಾನ ಉತ್ಪತ್ತಿ ಆಗ್ತದೆ ವಿನಃ ಮಾತ್ರ ಮನೆಯಲ್ಲಿ ಇರುವವ್ರಿಗೆ ಮಾತ್ರ ಉತ್ಪತ್ತಿ ಆಗೋದಿಲ್ಲ ಈಗ ಸದ್ಯ ಅನ್ನ ಬೇಡಿದ್ದೆಲ್ಲ ಕೊಡ್ತೇನೆ ಖರೆ ಸ್ವಲ್ಪ ಬಂದ್ ಮನೆ ಕಾಲ ಹಚ್ಚಿ ಏನ ಈಗ ನೀ ಏನ್ ಸದ್ಯ ಬೇಡ್ತಿ ಬೇಡ್ದೆಲ್ಲ ಕೊಡತ್ತದ ಬರೇ ಬಂದ ಅವರ ಹೊಸರಿಗೆ ಪಾದ ಹಚ್ಚೆ ಹೋಗಂತ ಹೇಳ್ತಾರ ಹಲವು ಶಾಸ್ತ್ರ ಓದಿದರೆ ಏನು ಕಿರಿಯ ಸುತ್ತಿದರೆ ಏನು ತನ್ನ ತರಬೇಕೊಳ್ತಿದ್ದ ಏನು ಶಿವ ನಾಮಸ್ಮರಣೆ ಮಾಡಿದ್ರೆ ಏನು ಪಶು ಪಕ್ಷಿಗಳ ಸಮಾನ ಅಂತ ಬಲ್ಲವರು ಹೇಳಿದ ಮತ್ತೆ ಎಲ್ಲರಿಗೆ ಗೊತ್ತದ ಹೌದಲ್ಲ ಹನ್ನೆರಡು ವರ್ಷ ಗಿರಿಯ ಪರ್ವತಗಳನ್ನು ಸುತ್ತು ಹಾಕಿ ಕಲ್ಲು ದೇವರಿಗೆ ಕೈ ಮೆಗದು ಪಂಚಾಮೃತವನ್ನು ನೈವೇದ್ಯವನ್ನು ಮಾಡಿಸಿ ಹಾಲು ತುಪ್ಪಿನಿಂದ ಅಭಿಷೇಕವನ್ನು ಮಾಡಿದ ತಾತ ಎಷ್ಟು ಪುಣ್ಯವು ಸಿಗಬಹುದು ಅಷ್ಟ ಪುಣ್ಯ ತಾತ ಒಂದೇ ಒಂದು ಸಲ ತನ್ನ ಪತಿಯ ಪಾದ ಕಮಲಗಳನ್ನು ತೊಳೆದು ಆತನಿಗೆ ಪಂಚಾಮೃತ ಭೋಜನವನ್ನು ಊಟ ಮಾಡಿಸಿ ಹಾಲು ತುಪ್ಪಿನಿಂದ ಕೈ ತೋರಿಸಿದ್ದಾದ್ರೆ ಹನ್ನೆರಡು ವರ್ಷ ದುಡಿದ ಪುಣ್ಯ ಒಂದೇ ಒಂದು ನಿಮಿಷದಲ್ಲಿ ಬರ್ತದೆ ಅಂತ ಪುಣ್ಯವನ್ನು ತಾತ ಪುರಪುರುಷರ ಬೆನ್ನ ಹತ್ತಿ ನಾಶ ಮಾಡಿಕೊಳ್ಳುತ್ತಿರೋದಲ್ಲ ತಾತ ಪತಿ ಅಂದ್ರೆ ತಾತ ಒಂದು ದೇವರಿದ್ದಾಗ ಅಂತ ಬಿಟ್ಟ ತಾತ ಪುರಪುರುಷರ ಬೆನ್ನ ಹತ್ತಿ ಬರೋದು ತಾತ ಇದು ಜಗತ್ತಿನ ವಿರುದ್ಧವಾಗ್ತದ ತಾತ ಇವರ ಕರಿಬಾರ್ದು ನಾನು ಬರುವುದಿಲ್ಲ ತಾತ ಮತ್ತೆ ಅವರು ಹೇಳುತ್ತೇನೆ ಕೇಳುವಂತ ರವಿರತ್ನಾಣಿ ಬಾಲಕಂ ಸಭಾರತ್ನಾಣಿ ಪಾಂಡಿತ್ಯಂ ಅಂದ್ರೆ ತಾತ ಗುರುತವಾಯಿತು ದೊಡ್ಡ ಶ್ರೀಮಂತ ಮನೆಯಲ್ಲಿ ಒಂದು ಸುಂದರವಾದ ಹೆಣ್ಣು ಹೆಣ್ಣು ಆ ಹೆಣ್ಣಿನಲ್ಲಿ ದಾನವನ್ನು ಮಾಡುವಂತ ಅನ್ಸ ತಾತ ಹೆಣ್ಣಿದ್ರೆ ತಾತ ಮನೆಯೊಂದು ನರ್ತಿದ್ದಂಗ ಹೌದಲ್ಲ ಗಂಡ ಹೆಂಡ್ರ ನಡುವೆ ತಾತ ಒಂದು ಗಂಡು ಮಗನ ನರ್ತಿದ್ದಂಗ ಆಕಾಶದೊಳಗೆ ತಾತ ಒಂದು ಚಂದ್ರ ಒಂದು ನರ್ತಿದ್ದಂಗ ಹೌದಲ್ಲ ತಾತ ಒಂದಕ್ಕೆ ಒಂದು ಹೋಲಿ ಪ್ರಕಾರ ಯಾವ ಪ್ರಕಾರವಾಗಿ ಚಂದ ಕಾಣಿಸಬಹುದು ಹಂಗ ತಾತ ಇವಳ ಗಂಡ ಇವನು ನರ್ತಿದ್ದಂಗ ಅರ್ಥರತ್ನದ ಬೆಳಕವನ್ನು ಬಿಟ್ಟು ಪರರತ್ನ ಬಳಿಕೆ ತಾತ ರತ್ನ ಹಳದ ಬಳಿಕೆಗೆ ಬರೋದು ಹೌದಲ್ಲ ಇವರ ಕರಿಬಾರ್ದು ನಾನು ಬರುವುದಿಲ್ಲ ಅಂತ ಹೇಳು ತಾತನವ್ರಿ ಯಾಕ್ರಿ ಅವ್ರು ಏನಂದ್ರೆ ನಿಮ್ಮ ಮನೆಯಲ್ಲಿ ಒಂದ್ ರತ್ನ ಹಳ್ಳ ಅದ ಅದೇ ಆ ಹಳ್ಳ ತಿಪ್ಪೆಯಲ್ಲಿ ಮುಚ್ಚಿ ಇಟ್ಟಿದ್ದೀರಂತ ಎಣ್ಣೆ ಎಣ್ಣೆ ರತ್ನ ಆದ್ಮೇಲೆ ನೀವು ಪ್ರೀತಿ ಮಾಡಿದ ಪ್ರೀತಿ ಮಾಡಿನ ಆ ಎಣ್ಣೆ ಬೆಳಕು ನಿಮ್ಗೆ ಬಿಡುದಿಲ್ಲ ಕರಿಬೇಡಿ ಅವ್ರು ಬರುವ ಅಂತ ಹೇಳ್ತಾರ ಅವ್ರು ಅಣ್ಣ. ಯಾವ ಕಾಲಕ್ಕಾದ್ರೂ ಮನುಷ್ಯನಿಗೆ ಮಾತಾಡಿಸ್ಬೇಕಾದ್ರೆ ಮೂರೇ ಮೂರು ಮಾತು. ಹೌದು ಹೌದಿಲ್ಲ, ಈಗ ಎರಡು ಸಲ ಅಂತ ಮಾತಾಡ್ಸೀವಿ. ಹೌದು ಇನ್ನೊಂದ್ ಮಾತದ ಇನ್ನೊಂದ್ ಮಾತು ಪ್ರೇಮದಿಂದ ಮಾತಾಡಿಸ್ತೀವಿ ಅಣ್ಣ ಮಾತಾಡಿಸ್ತೀವಿ. ಪ್ರಿಯಕರ ಮೈತರ ಪ್ರಿಯಕರ ಮೈತರ ಏಕಾಏಕಿ ಕಾಡದಾಡಿ ಓದನ್ನುವ ಮನಸ್ಸೆ ಮಾಡಿ ಏಕಾಏಕಿ ಕಾಡದಾಡಿ ಓದನ್ನುವ ಮನಸ್ಸೆ ಮಾಡಿ ಬಿಟ್ಟ ನನ್ನ ಅಂತರ ಏಕಾಏಕಿ ಕಾಡದಾಡಿ ಆ ಹೇಳರಿ ಬುದ್ಧಿವಂತರ ನಮ್ಮ ಹೇಳರಿ ಬುದ್ಧಿವಂತರ ಅಂತ ಚಾಲಿ ವರ್ಯಾತಿಯನ್ನ ನಾಚಿ ಬಿಟ್ಟ ಕರಿಯತೇನೆ ಅಂತ ಚಾಲಿ ವರ್ಯಾತೆನ ನಾಚಿ ಬಿಟ್ಟ ಕರಿಯತೇನೆ ಮಾಡವಲ್ಲವ ಸರ್ಕಾರ ಅಂತ ಚಾಲಿ ವರ್ಯಾತೆನ ನಾಚಿ ಬಿಟ್ಟ ಕರಿಯತೇನ ಅಂತ ಚಾಲಿ ವರ್ಯಾತೆನ ಅಂತ ಚಾಲಿ ವರಿಯಾತಿಯನ್ನ ನಾಚಿ ಬಿಟ್ಟ ಕರಿಯತೇನೆ ಅಂತ ಚಾಲಿ ವರಿಯಾತಿಯನ್ನ ನಾಚಿ ಬಿಟ್ಟ ಕರಿಯತೇನೆ ಮಾಡವಲ್ಲವ ಸರ್ಕಾರ ತಾತೇನವ್ರ ಈಗ ಸದ್ಯನ ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ನನ್ನ ಗಂಡನ ಖಬರ್ ನಾ ಮಾಡ್ಬೇಕಾಗಿದ್ರೆ ಪ್ರೇಮಕ್ಕೆ ಮರಳಾಗಿ ನಾ ಇಲ್ಲಿ ತನ ಬರ್ತಿದ್ದಿಲ್ಲ. ಹೌದು ಈಗ ಸದ್ಯ ನೋಡಿದ್ರೆ ಇವ್ರು ಯಾವಾಗ ನನ್ನ ಮನೆಗೆ ಬಂದವರು ಯಾವಾಗಿಲ್ಲೋ ಎಲ್ಲೋ ಅಣ್ಣ ಇಷ್ಟು ಮನಸ್ಸು ನನ್ನ ಹಂಬಲಿಸ್ತದ. ಈಗ ಸದ್ಯ ಅವ್ರು ಬೇಡಿದ್ದೆಲ್ಲ ಕೊಡ್ತೇನೆ ನಮಗ ಯಾಕೆ ಬಲ್ಲಂತಾರ ಮತ್ತು ಏನ್ ಬೇಕಾಗ್ತದ ಕೇಳಲ್ಲ ಅಣ್ಣ ನಾ ಕೊಡ್ತಾ ಇದ್ದೇನೆ ಸದ್ಯ ಈಗ ಅವ್ರು ಬಂದ್ರೆ ಹೆಂಗಾಗ್ತದ ಗೊತ್ತದ ಹೆಂಗ ನಮ್ಮ ಸಾವಳಿಗೆ ಶಿವಲಿಂಗೇಶ್ವರ ಬಂದಂಗ ಆಗ್ತದ ಅಣ್ಣ ಏಕದಮ್ ಬಂದ್ಬಿಡ ಅಂತ ಹೇಳ್ರಿ ಹೇಳುಗ್ರಿ ಈಗ ನೀ ಏನ್ ಬೇಡಿದ್ರೆ ಕೊಡಕ್ತಾರ ನೀ ಯಾಕಿಲ್ಲತ್ತಪ್ಪ ಏನ್ ಕಾರಣ ಹೇಳುವಾಗ ಏನು ಅರ್ಥ ಇಲ್ಲ ಮುತ್ತಿನಂಗ ಮಾತು ಹೇಳತ್ತೇನೆ ಕೇಳ ಬಂದ ಬರುವಾಗ ಬತ್ತಲೆ ಹೋಗುವಾಗ ಬತ್ತಲೆ ಬಂದ ಹೋಗು ಏಟಿದ ಬಂದ ಬರೇ ಕತ್ತಲಿ ಬರುವಾಗ ಎಷ್ಟಗಳ ಸೀದಿ ಹೋಗುವಾಗ ಎಷ್ಟಗಳ ಸೀದಿ ತಿಳ ನೋಡಿ ಏಟಿದ ಬಂದ ಮೂರ ದಿನದ ಸಂತಿ ಸಂತಿ ಸಂತಿ ಮಾಡಿಕೊಳ್ಳಕರೆ ಬಂದಿ ತಿರುಗಾಡಿ ಮಾಡಿಕೊಂಡಿರಿ ಎಲ್ಲ ಸಂತಿ ಪಾಪದ ಗಂಟನ್ನು ಕಟ್ಟಿಕೊಂಡು ಹೋಗುವಾಗ ತಾತ್ಯ ಮತ್ತ ಪುಣ್ಯದ ಸ್ಥಾನ ಏಕ ಬೇಕಾಗ್ಯದ ಮೋಕ್ಷ ದಾರಿಯನ್ನು ಹೊಂದರೆ ತಾತ ಇವರಿಗೂ ಚಂದ ನನಗೂ ಚಂದ ಕರಿಬಾರ್ದು ನಾನು ಬರುವುದಿಲ್ಲ ಅಂತ ಹೇಳು ಅಣ್ಣ ತಾತೇನವ್ರು ಯಾಕ್ರಿ ಅವ್ರ ತರ ನೀವು ಕರಿಬಾರ್ದು ಅವ್ರು ಬರೋದಿಲ್ಲ ಅಂತ ಹೇಳ್ತಾರ ಯಾಕೆ ಬರೋದಿಲ್ಲ ಕೇಳ ಇವ್ರನ್ನ ಜರ್ ಬಿಟ್ಟಿದ್ದಾದ್ರೆ ಏನಾಗೋದು ಪರಿಸ್ಥಿತಿ ಎಲ್ಲ ಆಗೋದಕ್ಕರೆ ಅಣ್ಣ ಕೇಳಿ ನಾ ಹೇಳ್ತಾನೆ ಹೇಳ್ರಿ ಓ ಜಯ ಮಂಗಲ ಜಯ ಮಂಗಲ ಜಯ ಮಂಗಲ ರಾಮ ನೀರೋಳಿದ್ದವನಿಗೆ ಭಾರ್ಯ ಪತ್ತವನಿಗೆ ನೀಲಕಂಠ ಸಂಹಾರ ನೀಲಕಂಠ ಸಂಹಾರ ನೀ ಮಾಡಿದ ಭೂಪ ಜಯ ಮಂಗಲ ಜಯ ಮಂಗಲ ಜಯ ಮಂಗಲ ಜಯ ಮಂಗಲ ರಾಮ ನೀರೋಳಿದ್ದವನಿಗೆ ಭಾರ್ಯ ಪತ್ತವನಿಗೆ ನೀಲಕಂಠ ನೀಲಕಂಠ ಸಂಹಾರ ನೀಲಕಂಠ ಸಂಹಾರ ನೀ ಮಾಡಿದ ಭೂಪ ಜಯ ಮಂಗಳ ಜಯ ಮಂಗಳ ಜಯ ಮಂಗಳ ಜಯ ಮಂಗಳ ಜಯ ಮಂಗಳ ಇದುವರೆಗೆ ಹುಕ್ಕೇರಿಯ ಕಾಡಪ್ಪ ಯಲ್ಲಪ್ಪ ಮಲ್ಲಪ್ಪ ಉಪ್ಪಾರ ಹಾಗೂ ಸಂಗಡಿಯರಿಂದ ಜನಪದ ನಾಟಕ ರಾಧಾ ನಾಟಕ ಕೇಳಿದಿರಿ. ಈಗ ನಿತ್ಯಮೇಘ ಸಂದೇಶ.